ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕಂಬ ಚಿಗುರಿನಿಂದ ಕಾಫಿ ಸಸಿಗಳ ತಯಾರಿಕೆ ಮತ್ತು ನಾಟಿ ಕುರಿತು ಡಾಕ್ಟರ್ ಡಿಎಸ್ ಮುಖಬ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಕಾಫಿ ಬೆಳೆಯಲ್ಲಿ ಕಂಬ ಚಿಗುರಿನಿಂದ ತಯಾರು ಮಾಡಿದಂತ ಸಸಿಗಳ ಮಹತ್ವ ಮತ್ತೆ ಅವುಗಳನ್ನ ನಾವು ಯಾವ ರೀತಿ ಪಾಲನೆ ಪೋಷಣೆ ಮಾಡಿ ನೆಡಬೇಕಾಗತ್ತೆ ಮತ್ತೆ ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಕಾಫಿ ಬೆಳೆಯ ಬೇಸಾಯ ತಜ್ಞರು ಹಾಗೂ ಕಾಫಿ ಮಂಡಳಿಯ ಕಿರಿಯ ಸಂಪರ್ಕ ಅಧಿಕಾರಿಗಳಾದಂತ ಡಾಕ್ಟರ್ ಡಿಎಸ್ ಮುಖಾರಿಬ್ ಅವರಿಂದ ತಿಳಿದುಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಮುಖಾರಿಬ್ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಈ ಕಾಫಿ ಬೆಳೆನಲ್ಲಿ ಕಂಬ ಚಿಗುರಿನ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತವಾಗಿ ಎಲ್ಲಾ ಬೆಳೆಗಾರ ಮಿತ್ರರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿರೋ ಹಾಗೆ ಅರೇಬಿಕಾ ಕಾಫಿ ಮತ್ತೆ ರೋಬಸ್ಟಾ ಕಾಫಿ ಎರಡು ತರ ಕಾಫಿಗಳು ಇದಾವೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಅರೇಬಿಕಾ ಕಾಫಿನ ನಾವು ಬೀಜಗಳಿಂದ ಹಾಕಿ ಸಸಿ ಮಾಡಿಕೊಂಡು ಬೆಳೆಯೋದು ವಾಡಿಕೆ ಮತ್ತು ಪದ್ಧತಿ ಕಾರಣ ಇಷ್ಟೇ ಅರೇಬಿಕಾ ಒಂದು ಸ್ವಪರಾಗಸ್ಪರ್ಶ ಆಗುವಂತ ಗಿಡ ಹಾಗಾಗ್ಬಿಟ್ಟು ಅದನ್ನ ನಾವು ಬೀಜಗಳಿಂದನೇ ತಯಾರು ಮಾಡ್ಕೊಳ್ಳಿಕ್ಕೆ ಶಿಫಾರಸು ಮಾಡ್ತೀನಿ ಈಗ ರೋಬಸ್ಟ್ ಆಗಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಇದು ಪರಕೀಯ ಪರಾಗಸ್ಪರ್ಶ ಆಗುವಂತ ಗಿಡ ತಮ್ಗೆಲ್ಲ ಗೊತ್ತಿದೆ ಪರಾಗಸ್ಪರ್ಶ ಅಂದ್ರೆ ಗಂಡು ಮತ್ತೆ ಹೆಣ್ಣು ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ವೈವಿಧ್ಯತೆ ಜಾಸ್ತಿ ಬರುತ್ತೆ ಅದು ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದು ನಾವು ಹೆಟೆರೋಜಿನಿಟಿ ಅಂತ ಹೇಳ್ತೀವಿ ಅದಕ್ಕೆ ತಾವು ಎಲ್ಲ ಈಗ ಹೊಸದಾಗಿ ತೋಟ ಮಾಡ್ಕೊಳ್ಳೋ ಅಂತ ನಿರ್ಧಾರ ಮಾಡಿದ್ರೆ ಅಥವಾ ಹಳೆ ಗಿಡಗಳಾಗಿ ಅದು ಆಯಸ್ಸು ಮುಗಿದೋಗಿದ್ರೆ ಈಗ ಹೊಸ ತಂತ್ರಜ್ಞಾನ ರೋಬಸ್ಟ ಕಾಫಿಯಲ್ಲಿ ಇರೋದು ಏನಂತಂದ್ರೆ ಈ ಕಂಬ ಚಿಗುರುಗಳಿಂದ ಗಿಡ ಮಾಡ್ಕೊಳ್ಳೋದು ಇದು ಏನಂತಂದ್ರೆ ನಿಮ್ಗೆ ಈಗ ತಮ್ಮ ತೋಟದಲ್ಲೇ ಅಥವಾ ತಮ್ಮ ಸ್ನೇಹಿತರ ತೋಟದಲ್ಲಿ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು ಅದನ್ನ ನಾವು ಮದರ್ ಪ್ಲಾಂಟ್ ಸೆಲೆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ತಾಯಿ ಗಿಡದ ಆಯ್ಕೆ ಹೇಗಪ್ಪ ತಾಯಿ ಗಿಡದ ಆಯ್ಕೆ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಗಿಡನ ಸತತವಾಗಿ ಒಂದು 4-5 ವರ್ಷ ಅಧ್ಯಯನ ಮಾಡಬೇಕು ಅದರದ್ದು ಕ್ಲಸ್ಟರ್ ಅಂದ್ರೆ ಬಂಚ್ ಅಂತ ಏನ್ ಹೇಳ್ತೀವಿ ಅದು ತಪ್ಪುವಾಗಿರ್ಬೇಕು ಮತ್ತೆ ಕಾಳಿನ ಸೈಜ್ ಚೆನ್ನಾಗಿರ್ಬೇಕು ಮತ್ತೆ ರೋಬಸ್ಟ ಗಿಡ ಇರೋದ್ರಿಂದ ಪ್ರತಿ ವರ್ಷ ಇದು ಸತತವಾಗಿ ಒಂದೇ ತರ ಇಳುವರಿ ಕೊಡೋದಿಲ್ಲ ಒಂದ್ ವರ್ಷ ಇಳುವರಿ ಜಾಸ್ತಿ ಇರುತ್ತೆ ಒಂದ್ ವರ್ಷ ಕಡಿಮೆ ಇರುತ್ತೆ ಅದಕ್ಕೆ ನಾವು ಬಯನಲ್ ಬೇರಿ ಅಂತ ಹೇಳ್ತೀವಿ ಇದನ್ನ ತಾವು ನೋಡ್ಕೋಬೇಕಾಗುತ್ತೆ ಉದಾಹರಣೆ 1 ಎಕರೆಯಲ್ಲಿ ಅಥವಾ 10 ಎಕರೆಯಲ್ಲಿ ಒಂದ್ 5-6 ಅಥವಾ 10 ಗಿಡಗಳು ತುಂಬಾ ಚೆನ್ನಾಗಿ ಫಸಲನ ಕೊಡ್ತಾ ಇರ್ತವೆ ಅದೇ ತಾಯಿ ಗಿಡಗಳಂತ ತಾವು ಅದನ್ನ ಏನ್ ಮಾಡ್ಬೇಕಂದ್ರೆ ಸೀಸನ್ ನಲ್ಲಿ ನೋಡ್ಬಿಟ್ಟು ಅದನ್ನ ಮಾರ್ಕ್ ಮಾಡಿ ಇಟ್ಕೋಬೇಕು ಅದರಲ್ಲಿ ತಾವು ಸಕ್ಕರ್ಸನ್ನ ಬಿಡಬೇಕು ಯಾಕೆಂದ್ರೆ ತಮಗೆ ಗೊತ್ತಿದೆ ನಾವು ಹಾಕುವಂತ ಗೊಬ್ಬರ ನೀರು ಏನೇ ಆದ್ರೂ ಮೊದಲನೇದಾಗಿ ತಗೊಳ್ಳೋದೇ ಕಂಬ ಚಿಗುರು ಅಥವಾ ಈ ಚಿಗುರುಗಳು ಅಂತ ಹೇಳ್ತೀವಿ ಈ ಚಿಗುರುಗಳನ್ನ ತಾವು ಬೇರೆ ತೋಟಗಳಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಇದು ಎಲ್ಲ ಗೊಬ್ಬರಗಳು ನೀರನ್ನ ಹೀರ್ಕೊಳ್ಳುತ್ತೆ ಬಟ್ ನಮ್ಗೆ ಹೊಸ ಗಿಡ ಮಾಡ್ಕೋಬೇಕು ಅನ್ನೋದಿದ್ರೆ ಮಾತ್ರ ಅಂತ ತಾಯಿ ಗಿಡಗಳನ್ನ ಮಾರ್ಕ್ ಮಾಡಿರ್ತೀರಾ ಆ ತಾಯಿ ಗಿಡಗಳಿಂದ ತಾವು ಚಿಗುರನ್ನ ಬಿಡಬೇಕಾಗತ್ತೆ ಇದನ್ನ ಕಂಬ ಚಿಗುರು ಅಂತ ಕರಿತೀವಿ ನಾವು ಹೌದು ಸೊ ಈ ನಾವೇನ್ ಚಿಗುರು ಬಿಡ್ತೀವಿ ಅದನ್ನೇ ಕಂಬ ಚಿಗುರು ಅಂತ ಹೇಳ್ತೀವಿ ಸೊ ತಮಗೆ ಗೊತ್ತಿದೆ ರೋಬಸ್ಟಾದಲ್ಲಿ ಆಗಲಿ ಅರ್ಬಿಕದಲ್ಲಿ ಇಲ್ಲಿ ಎರಡ್ ತರ ಚಿಗುರು ಇರುತ್ತೆ ಒಂದು ಪುಡಿ ಚಿಗುರು ಇರಬಹುದು ಇನ್ನೊಂದು ಕಂಬ ಚಿಗುರು ಅಂತ ಈ ಪುಡಿ ಚಿಗುರು ನಮ್ಗೇನು ಅವಶ್ಯಕತೆ ಇರೋದಿಲ್ಲ ಅದನ್ನ ನಾವು ಗಿಡ ಸೋರಿಸ್ಬೇಕಾದ್ರೆ ಅಥವಾ ಕತ್ತಿ ಮಾಡಬೇಕಾದ್ರೆ ಅದನ್ನ ತಗೊಂಡು ಹಾಕ್ತೀವಿ ಸೊ ಬಟ್ ಈ ಕಂಬ ಚಿಗುರನ್ನ ಯಾಕೆ ಬಿಟ್ಕೊಳ್ಬೇಕು ಅಂತಂದ್ರೆ ಇದರಿಂದ ನಾವು ತದನಂತರದಲ್ಲಿ ಹೊಸ ಗಿಡ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಇದು ಬುಡದಿಂದ ಬರುತ್ತಾ ಇಲ್ಲ ಸರ್ ಕಾಂಡಕ್ಕೆ ಪ್ಯಾರಲಲ್ ಆಗಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಕಾಂಡಕ್ಕೆ ಸರಿಸಮಾನವಾಗಿ ಬರುತ್ತೆ ಅಂದ್ರೆ ಮೇನ್ ಕಾಂಡ ಏನಿರುತ್ತಲ್ಲ ಅದರ ಪಕ್ಕದಿಂದ ಬರುತ್ತೆ ಇದು ಹೆಸರು ಹೇಳುತ್ತೆ ಇದು ಕಂಬ ಅಂದ್ರೆ ನೆಟ್ಟಗೆ ನೇರ ಇರುತ್ತೆ ಅಂತ ಅಂದ್ರೆ ಮುಖ್ಯವಾದ ಕಾಂಡದಿಂದಲೇ ಬರುತ್ತೆ ಮುಖ್ಯವಾದ ಕಾಂಡದಿಂದಲೇ ಬರುತ್ತೆ ಉದಾಹರಣೆಗೆ ತಾವು ಒಂದು ಒಳ್ಳೆ ತಾಯಿ ಗಿಡನ ಆಯ್ಕೆ ಮಾಡ್ಕೊಂಡಿರ್ತೀರಾ ಬಟ್ ಅದರಲ್ಲಿ ಕಂಬ ಚಿಗುರು ಬರ್ತಾ ಇರೋದಿಲ್ಲ ಕೆಲವು ಟೈಮ್ ಸೊ ಅಂತ ಸಮಯದಲ್ಲಿ ಕತ್ತಿಯಿಂದ ಸ್ವಲ್ಪ ಗಾಯ ಮಾಡಿದ್ರೆ ಸಾಕು ಅಲ್ಲಿಂದ ಹೊಸ ಚಿಗುರು ಬರುತ್ತೆ ಆ ತರ ಅಥವಾ ಚಿಗುರನ್ನ ಬಿಟ್ಕೊಂಡು ಇಟ್ಕೋಬೇಕು ಯಾವಾಗ ಅಂದ್ರೆ ಈ ಬೇಸಿಗೆ ಟೈಮ್ ಅಲ್ಲಿ ಅಥವಾ ಈ ನಮ್ಮ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದ್ ಅಥವಾ 2 ಸಲಕ್ಕೆ ಮಳೆ ಆಗುತ್ತಲ್ವಾ ಈ ಸಮರ್ ಶವರ್ ಅಂತ ಹೇಳ್ತೀವಿ ಮಾಗಿ ಉಳ್ಮೆ ಮಾಡೋ ಮಳೆ ಬರುತ್ತಲ್ಲ ಲಾಗಮ್ ಶವರ್ ಅಂತ ಹೇಳ್ತೀವಿ ನಾವು ಕಾಫಿಯಲ್ಲಿ ಅದು ಸೊ ಅದು ಬಂದ ತದನಂತರದಲ್ಲಿ ತಾವು ಸಕ್ಕರಸ್ನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ ಯಾಕೆಂದ್ರೆ ಈ ಗಿಡ ಮಾಡ್ಬೇಕು ಅಂದ್ರೆ ಮುಖ್ಯ ಆಯ್ದನೇ ಈ ಕಂಬ ಚಿಗುರು ಅವಾಗ ಬೇಕು ಅವಾಗ ಕಮ್ಮಚಿಗರು ಬರೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಸೀಸನ್ ಅಂದ್ರೆ ಮುಂಗಾರಿಗಿನ ಮುಂಚೆ ಮತ್ತೆ ಹಿಂಗಾರಿಗೆ ಟೈಮಲ್ಲಿ ಮಾತ್ರ ಕಮ್ಮಚಿಗರು ಬರುತ್ತೆ. ಸೊ ವರ್ಷದ ಪ್ರತಿ ತಿಂಗಳು ಕಮ್ಮಚಿಗರು ಅವೈಲಬಿಲಿಟಿ ಇರೋದಿಲ್ಲ. ಸೊ ಇದು ಮನಸ್ಸಲ್ಲಿ ಇಟ್ಕೋಬೇಕು. ಈ ಉದಾಹರಣೆಗೆ ನನ್ನ ತೋಟದಲ್ಲಿ ಒಂದು 10 ಗಿಡ ಮಾರ್ಕ್ ಮಾಡಿರ್ತೀನಿ ಅಂತ ಅನ್ಕೋಣ. ಸೊ ಆ ತೋಟಗಳಿಂದ ನಾವು ಕಂಬಚಿಗಿರನ್ನ ತಂದು ಹೇಗಿರ್ಬೇಕಪ್ಪ ಕಂಬಚಿಗಿರು ಅಂತಂದ್ರೆ ಆ ಕಂಬಚಿಗಿರನ್ನ ತಾವು ಹೂವಿನ ಬಳ್ಳಿ ತರ ಬಗ್ಗಿಸಿದಾಗ ಅದು ಮಧ್ಯದಲ್ಲಿ ತುಂಡಾಗ್ಬಾರ್ದು. ಯಾಕೆ ಅಂತಂದ್ರೆ ಕೆಟ್ಟ ಆದ್ರೆ ಅದು ಬಲ್ತಿದೆ ಅಂತ, ತುಂಬಲೇದು ಇರಬಾರ್ದು. ಇದು ಹೇಗಿರ್ಬೇಕಪ್ಪ ಅಂತಂದ್ರೆ ಒಂದು ನಮ್ಮ ಕಿರು ಬೆರಳು ಅಷ್ಟು ದಪ್ಪ ಇರಬೇಕು ಅಂತ ಹೇಳಿದ್ರೆ ಪೆನ್ಸಿಲ್ ಸೈಜ್ ಥಿಕ್ನೆಸ್ ಅಂತ ಹೇಳ್ತೀವಿ ನಾವು. ಈ ತರ ಇರೋಂತ ಕಂಬಚಿಗರನ್ನ ತಂದು ಏನ್ ಮಾಡ್ಬೇಕು ಅಂತಂದ್ರೆ ಸಿಂಗಲ್ ನೋಡಲ್ ಕಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನು ಒಂದು ಕಣ್ಣು ಬರಂಗೆ ಕಟ್ ಮಾಡಬೇಕು. ಹೇಗಪ್ಪ ಕಟ್ ಮಾಡಬೇಕು ಅಂತಂದ್ರೆ ಮೇಲ್ಭಾಗ ನಾವು ಏನ್ ಮಾಡ್ಬೇಕು ಅಡ್ಡ, ಮತ್ತೆ ಕೆಳಭಾಗ ಏನಿರುತ್ತೆ ಅದನ್ನ ಸ್ಲ್ಯಾಂಟ್ ಆಗಿ ಕಟ್ ಮಾಡಬೇಕು. ಇದು ಯಾಕೆ ಸ್ಲ್ಯಾಂಟ್ ಆಗಿ ಮಾಡ್ಬೇಕಂದ್ರೆ ಈ ಸ್ಲ್ಯಾಂಟ್ ಆಗಿ ಮಾಡುವಂತ ಜಗದಿಂದ ಬೇರ್ಗಳು ಬರುತ್ತೆ. ಅಂದ್ರೆ ಈ ಪೆನ್ಸಿಲ್ ದಪ್ಪದ ಒಂದು ಗೆಂಡಿರುವಂತ ಕಾಂಡದ ತುಂಡುಗಳನ್ನ ನಾವು ಕತ್ತರಿಸಿಕೊಂಡು ತಯಾರು ಮಾಡ್ಕೊಳ್ತೀವಿ. ಆಮೇಲೆ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಮೇಲ್ಭಾಗ ಏನಿರುತ್ತೆ ಅದು ಎಳೆದಿರುತ್ತೆ, ಅದನ್ನ ತಾವು ತಗೋಬಾರ್ದು. ಮತ್ತೆ ಕೆಳಭಾಗ ಏನಿರುತ್ತೆ ಅದು ಬಲ್ತಿದ್ದಿರುತ್ತೆ. ಸೊ ಅವೆರಡೂ ಡಿಸ್ಕಾರ್ಡ್ ಮಾಡಬೇಕು. ಮಧ್ಯಭಾಗದಲ್ಲಿ ಒಂದು ಕಂಬಚೂರಿಂದ ಸರಾಸರಿ ಒಂದು 2 ಅಥವಾ 3 ಕಣ್ಣು ಸಿಗುತ್ತೆ. ಆ ಒಂದು ಕಣ್ಣಲ್ಲಿ ಕಟಿಂಗ್ ಹೆಂಗಿರ್ಬೇಕು ಅಂತಂದ್ರೆ ಅಂದಾಜು ಒಂದು 10 ಸೆಂಟಿಮೀಟರ್ ಅಂದ್ರೆ ನಾವು 2-3 ಇಂಚ್ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಅದನ್ನ ಅದರಲ್ಲಿ ಒಂದು ಕಣ್ಣು ಬಂದಿರ್ಬೇಕು ಮಧ್ಯದಲ್ಲಿ. ಕಣ್ಣಿನ ಸಮೇತ ಎಲೆಗಳು ಬರುತ್ತೆ 2 ಆಚೆ ಈಚೆದು. ಆ ಎಲೆಗಳನ್ನು ಅರ್ಧ ಪ್ರಮಾಣದಲ್ಲಿ ಕಟ್ ಮಾಡಬೇಕು. ಅದಾದ ನಂತರ ಮೇಲ್ಭಾಗ ಅಡ್ಡ ಕಟ್ ಮಾಡಬೇಕು, ಕೆಳಗಿನ ಭಾಗ ಸ್ಲ್ಯಾಂಟ್ ಕಟ್ ಮಾಡಬೇಕು. ಯಾಕೆ ಅಂತಂದ್ರೆ ಸ್ಲ್ಯಾಂಟ್ ಕಟ್ ಮಾಡಿರೋ ಜಾಗದಿಂದ ಬೇರೆ ಬರುತ್ತೆ. ಇತರ ಕಟಿಂಗ್ಸ್ ನ ತಾವು ಮಾಡಿ ಇಟ್ಕೊಳ್ಬೇಕು. ಮಾಡಿದ ತಕ್ಷಣ ಇದನ್ನ 4 ಗ್ರಾಂ ಬ್ಯಾವಿಸ್ಟಿನ್ ದ್ರಾವಣನ 1 ಲೀಟರ್ ನೀರಲ್ಲಿ ಕದಲಿ ಅದರಲ್ಲಿ ಅದಬೇಕು. ಯಾಕೆಂದ್ರೆ ಯೂಸ್ ಮಾಡುವಂತ ಸಿಕೇಚರ್ ಅಥವಾ ಬ್ಲೇಡ್ ಏನಿರುತ್ತೆ ಅದು ತುಂಬಾ ಶಾರ್ಪ್ ಇರಬೇಕು. ಸೊ ಯಾವುದೇ ಕಾರಣಕ್ಕೆ ಕಟ್ ಮಾಡ್ಬೇಕಾದ್ರೆ ಅದು ಸಿಕ್ಕೆ ಸೋಲ್ದೋಗೋದಾಗ್ಲಿ ಅಥವಾ ಅದಕ್ಕೆ ಗಾಯ ಆಗ್ಬಾರ್ದು, ಮತ್ತೆ ಏನಾದ್ರೂ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಇದನ್ನ ಕಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಇದನ್ನ ಬ್ಯಾವಿಸ್ಟಿನ್ ದ್ರಾವಣ 4 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ ಅದ್ಬೇಕು. 1-2-3 ನಿಮಿಷ ಅದು ಬಿಟ್ಟು ತದನಂತರದಲ್ಲಿ ಅದನ್ನ ಬೇರೆ ಪುಡಿ ಬರುತ್ತೆ ಅಂದ್ರೆ ರೂಟೆಕ್ಸ್ ಇರ್ಬೋದು, IBA ಇರ್ಬೋದು, ತುಂಬಾ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಒಟ್ಟು ಬೇರೆ ಬರುವಂತ ಯಾವುದೇ ಪುಡಿ ಅದ್ರಲ್ಲಿ ಅದನ್ನ ಕೆಳಭಾಗ ಏನ ನಾವು ಅಡ್ಡ ಕಟ್ ಮಾಡಿರ್ತೀವಲ್ಲ ಅದನ್ನ ಅದ್ಬೇಕು. ಅದನ್ನ ಮುಂಚೆ ಕೋಲ್ಗೇಟ್ ಪೌಡರ್ ಬರ್ತಾ ಇತ್ತಲ್ಲ ಅಷ್ಟಿನ ದ್ರಾವಣದಲ್ಲಿ ಒದ್ದೆ ಇರುತ್ತಲ್ವಾ, ಇಮಿಡಿಯೇಟ್ ಆಗಿ ಅದನ್ನ ಬೇರೆ ಪುಡಿಯಲ್ಲಿ ಅದ ತಕ್ಷಣ ಅದು ಹತ್ಕೊಳ್ಳುತ್ತೆ ಅಲ್ಲಿಗೆ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈ ಉಂಡೆ ಮೆಣಸಿಗೆ ಮಾಡ್ತೀವಿ ಅಂದ್ರೆ ಈ ಪಾತಿಗಳು ಅಂತ ಏನ್ ಹೇಳ್ತೀವಿ ಅಥವಾ ತೊಟ್ಟಿ ಟೈಪ್ ಏನ್ ಹೇಳ್ತೀವಿ ಅದನ್ನು ತಾವು ತಯಾರು ಮಾಡಿ ಇಟ್ಕೊಂಡಿರ್ಬೇಕಾಗತ್ತ. ಹೇಗ್ ಮಾಡ್ಬೇಕು ಅಂತಂದ್ರೆ ಉದಾಹರಣೆಗೆ ಒಂದು 10 ಬುಟ್ಟಿಯ ಮಣ್ಣಿನ ಮಿಶ್ರಣ ನಾನು ಮಾಡಿದೀನಿ ಅಂತಂದ್ರೆ ಅದರಲ್ಲಿ ಸರಾಸರಿ 5 ಬುಟ್ಟಿಯಷ್ಟು ತೀವ್ ಆಗಿರುವಂತ ಕಾಡು ಮಣ್ಣು ಇರಬೇಕು, 1-3 ಬುಟ್ಟಿಯಷ್ಟು ಮರಳಿರ್ಬೇಕು, ಮತ್ತೆ ಇನ್ 2 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ ಇರಬೇಕು. ಅಲ್ಲಿಗೆ 5-3-2 ಟೋಟಲಿ 10 ಬುಟ್ಟಿ ಲೆಕ್ಕ. ಇದರಲ್ಲಿ ಒಂದು ಅಂಶ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಕಾಡು ಮಣ್ಣು 5 ಭಾಗ 3 ಭಾಗ ಮರಳು. ಯಾಕೆ ಮರಳು ಮುಖ್ಯ ಅಂತಂದ್ರೆ ಇಲ್ಲಿ ಕಟ್ ಮಾಡಿರೋಂತ ಜಾಗದಿಂದ ಬೇರು ಉತ್ಪತ್ತಿ ಆಗ್ಬೇಕು. ಅದಕ್ಕೆ ಇದರಲ್ಲಿ ಮರಳಿನ ಪ್ರಮಾಣ ಜಾಸ್ತಿ ಇರಬೇಕಾಗುತ್ತೆ. ಮರಳು ಏನಾದ್ರೂ ಕಡಿಮೆ ಆಗಿ ಮಣ್ಣಿನ ಅಥವಾ ಜೇಡಿ ಅಂಶ ಜಾಸ್ತಿ ಆದ್ರೆ ಈ ಮಿಶ್ರಣದಲ್ಲಿ ಕೆಳಭಾಗ ಏನಿರುತ್ತಲ್ಲ ಅದು ಕೊಳ್ತೋಗ್ಬಿಡುತ್ತೆ. ಒಂದು ಎರಡನೇದೇನಂತಂದ್ರೆ ಅಲ್ಲಿ ಬೇರ್ ಬರೋದಿಲ್ಲ, ಸರಿಯಾಗಿ ಉಸಿರಾಟ ಕ್ರಿಯೆ ಆಗೋದಿಲ್ಲ ಅಲ್ಲಿ. ಅದಕ್ಕೆ ತಾವು 3 ಅಥವಾ 3.5-4 ಪ್ರಮಾಣದಷ್ಟು ಮರಳು ಹಾಕಿದ್ರು ಉತ್ತಮನೆ. ಮತ್ತೆ ಕೊಟ್ಟಿಗೆ ಗೊಬ್ಬರದಲ್ಲಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಇರುತ್ತೆ. ಯಾಕಂದ್ರೆ ಪಾತಿಯಲ್ಲಿ ಏನು ಗೊಬ್ಬರಗಳು ಹಾಕೋದಿಲ್ಲ. ಕೊಟ್ಟಿಗೆ ಗೊಬ್ಬರಲ್ಲಿರುವಂತ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಆ ಗಿಡದ ಬೆಳವಣಿಗೆಗೆ ಪೂರಕವಾಗಿ ಇರುತ್ತೆ. ಇಷ್ಟೆಲ್ಲ ಮಿಶ್ರಣ ಮಾಡಿಬಿಟ್ಟು ಸೊ ಅದನ್ನ ಬೆಟ್ ರೀತಿಯಲ್ಲಿ ಮಾಡಿಬಿಟ್ಟು ಆದಷ್ಟು ಸ್ವಲ್ಪ ನೆಲಮಟ್ಟದಿಂದ 1-2 ಅಡಿಯಷ್ಟು ಗುಂಡಿ ಪ್ರಮಾಣದಲ್ಲಿ ಇದ್ರೆ ಉತ್ತಮ. ಯಾಕೆ ಅಂತಂದ್ರೆ ಅಲ್ಲಿ ಒಳಗಡೆ ಇರೋದ್ರಿಂದ ಸ್ವಲ್ಪ ಸೆಕೆ ಅಂದ್ರೆ RH ಅಂತ ಹೇಳ್ತಾರೆ, ರಿಲೇಟಿವ್ ಹ್ಯೂಮಿಡಿಟಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. RH ಜಾಸ್ತಿ ಆದಾಗ್ಲೇ ಬೇರು ಒಡಿಲಿಕ್ಕೆ ಸಹಕಾರಿ ಆಗುತ್ತೆ. ಇಷ್ಟೆಲ್ಲ ಮಾಡಿಬಿಟ್ಟು ಆಲ್ರೆಡಿ IBA ದ್ರಾವಣದಲ್ಲಿ ಅಥವಾ ರೂಟೆಕ್ಸ್ ಅಲ್ಲಿ ಅದಿರ್ತಿರಲ್ಲ ಸ್ವಲ್ಪ ಸ್ಲ್ಯಾಂಟ್ ಪೊಸಿಷನ್ ಅಲ್ಲಿ ನೇರ ಅಲ್ಲ ಸ್ವಲ್ಪ 10-15 ಅಡಿಯಷ್ಟು ಸ್ಲ್ಯಾಂಟ್ ಅಲ್ಲಿ ಅದನ್ನ ಪಕ್ಕಪಕ್ಕದಲ್ಲಿ ಚುಚ್ಚುತ್ತಾ ಹೋಗ್ಬೇಕು. ಅದಾದ ನಂತರದಲ್ಲಿ ಅದರಲ್ಲಿ ರೋಸ್ ಕ್ಯಾನ್ ನಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಹಾಕ್ಬೇಕು. ಯಾಕಂದ್ರೆ ನೀರು ತುಂಬಾ ಮುಖ್ಯ. ಯಾಕೆಂದ್ರೆ ಜಾಸ್ತಿ ನೀರ್ ಹಾಕಿದ್ರು ಕೊಳ್ತೋಗುತ್ತೆ, ಕಡಿಮೆ ನೀರ್ ಇದ್ರು ಅದು ಸರಿಯಾಗಿ ಬೇರ್ ಬರೋದಿಲ್ಲ. ಅದನ್ನ ಮುಟ್ಟಿ ನೋಡಿದಾಗ 2 ಬೆರಳಲ್ಲಿ ಕೈಗೆ ಮಣ್ಣು ಹತ್ತಬಾರದು, ಮತ್ತೆ ಜೇಡಿ ಆ ತರನು ಹಾಕ್ಬಾರ್ದು. ಅಂದ್ರೆ ಒಂದು ಆಪ್ಟಿಮಮ್ ಲೆವೆಲ್ ಅಲ್ಲಿ ನೀರು ಕೊಡೋದು ಅಂತ ಹೇಳ್ತೀವಲ್ಲ ಅಷ್ಟೇ ನೀರು ಕೊಡಬೇಕು. ಅದಾದ ನಂತರ ಒಂದು ಪ್ಲಾಸ್ಟಿಕ್ ಟಾರ್ಪಲಿನ್ ಶೀಟ್ ಬರುತ್ತಲ್ಲ ಕಂಪ್ಲೀಟ್ ಆಗಿ ಅದನ್ನ ಮುಚ್ಚಿಬಿಟ್ಟು ಪ್ಯಾಕ್ ಮಾಡ್ಬೇಕು. ಯಾಕೆ ಅಂದ್ರೆ ಒಳಗಡೆ ಮತ್ತೆ ಹೊರಗಡೆ ಗಾಳಿ ಆಡಬಾರದು. ಇದಾದ ನಂತರದಲ್ಲಿ ಬೆಳಗಿನ ಜಾವ ಅಥವಾ ಸಂಜೆ ಟಾರ್ಪಲಿನ ಎತ್ತಿ ಒಳಗಡೆ ಹಸಿ ಇದೆಯೋ ಇಲ್ಲವೋ ಅಂತ ಖಾತ್ರಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ನೀರು ಕೊಡ್ತಾ ಹೋಗ್ಬೇಕು. ಎರಡನೇದು ಏನಾಗುತ್ತಂದ್ರೆ ಅಲ್ಲಿರೋಂತ ನೀರು ಟಾರ್ಪಲಿನ್ ಶೀಟ್ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಏನಂದ್ರೆ ತುಂಬಾ ನೀರಿನ ಅವಶ್ಯಕತೆ ಹೊರಗಡೆಯಿಂದ ಇರೋದಿಲ್ಲ. ವಾರಕ್ಕೆ ಒಂದ್ಸಲ ಒಂದು ನಾಲ್ಕೈದು ದಿವಸಕ್ಕೆ ಒಂದ್ಸಲ ನೋಡ್ಬೇಕು ತಾವು ಹಸಿನ ಕನ್ಫರ್ಮ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಹಸಿ ಇರ್ಲಿಲ್ಲ ಅಂದ್ರೆ ಹುಟ್ಟೋದಿಲ್ಲ, ಜಾಸ್ತಿ ನೀರಿದ್ರು ಕೊಳ್ತೋಗುತ್ತೆ ಅಷ್ಟೇ. ನೀರು ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ. ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಅಷ್ಟೊತ್ತಿಗೆ ಮೇಲ್ಗಡೆ ಭಾಗ ಕಟ್ ಮಾಡಿರ್ತೀವಲ್ಲ, ಸೊ ಅದ್ರ ಪಕ್ಕದಲ್ಲಿಂದ ಈ ಚಿಗುರುಗಳು ಬರುತ್ತೆ ಮೇಲ್ಗಡೆ. ಬಟ್ ಮೇಲ್ಗಡೆ ಚಿಗುರು ಬಂದಿದೆ ಅಂತ ಹೇಳಿ ಗಿಡ ಎತ್ತೋಗಿಲ್ಲ, ಯಾಕೆಂದ್ರೆ ಬೇರು ಬರ್ಲಿಕ್ಕೆ ಮಿನಿಮಮ್ 3-4 ತಿಂಗಳು ಟೈಮ್ ತಗೊಳುತ್ತೆ. ಅದಾದ ನಂತರದಲ್ಲಿ ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡದಿದ್ರು ಮಾಡಬಹುದು. ಅಂದ್ರೆ 10.5 ಸೆಂಟಿಮೀಟರ್ ಉದ್ದ ಮತ್ತೆ 15 ಸೆಂಟಿಮೀಟರ್ ಆಗಿಲ್ಲ ಪಾತಿ ನರ್ಸರಿ ಅಂತ ಏನ್ ಹೇಳ್ತೀವಿ, ಪಾತಿ ನರ್ಸರಿ ಫಿಲ್ ಮಾಡಿಕೊಂಡು ಆ ಕಡ್ಡಿಗಳು ಬೇರು ಬರಕ್ಕಿಂತ ಮುಂಚೆ ತೆಗೆದು ಇದಕ್ಕೆ ಹಾಕಿ ಪಾಕೆಟ್ ನಲ್ಲೇ ತಯಾರಿ ಮಾಡ್ಲಿಕ್ಕೂ ಈಸಿ ಆಗುತ್ತೆ. ತೊಟ್ಟಿಯಲ್ಲಿ ಹಾಕೋದಿಲ್ಲ, ನಾನು ಡೈರೆಕ್ಟ್ ಬುಟ್ಟಿಗೆ ಹಾಕ್ತೀನಿ ಅಂದ್ರೂ ಸಮಸ್ಯೆ ಇಲ್ಲ. ಬುಟ್ಟಿಗಳನ್ನು ನೀಟಾಗಿ 10-10 ಒಂದು ಸಾಲಿಗೆ ಬರಂಗೆ ಜೋಡಿಸ್ಕೊಂಡು ಡೈರೆಕ್ಟ್ ಬುಟ್ಟಿಗಳೆಲ್ಲ ತಾವು ನಾಟಿನೂ ಮಾಡಿ ಆ ಬುಟ್ಟಿ ಸಮೇತ ಕವರ್ ಮಾಡಬಹುದು. ಬೆಳೆಗಾರರ ಮಿತ್ರಿಗೆ ಅನುಕೂಲವಾದಂಗ್ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ಸಕ್ಸಸ್ ರೇಟ್ ಒಂದೊಂದ್ಸಲ ಒಂದು 10-20% ಹುಟ್ಟೋದಿಲ್ಲ. ಅಂತ ಟೈಮಲ್ಲಿ ನೀವು ಪಾಕೆಟ್ ಫಿಲ್ ಮಾಡಿರ್ತೀರಲ್ಲ, ಆ ಪಾಕೆಟ್ ಫಿಲ್ ಮಾಡಿರುವಂತ ಎಕನಾಮಿಕ್ ವೇಸ್ಟ್ ಆಗುತ್ತೆ ಅನ್ನೋದ್ರಿಂದ ನಾವು ಮೊದಲೇ ವಿಕ್ರೆ ಗುಂಡಿ ಎಲ್ಲ ಹಾಕೊಂಡು ಚಿಗುರು ಹೊಡೆದಿರೋದ್ ಖಾತ್ರಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೂ ಪಾಕೆಟ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಇದು ಆಪ್ಷನ್ ಅದು ರೈತರ ಬಾಂಧವರಿಗೆ ಬಿಟ್ಟಂತ ವಿಷಯ. ಇದಾದ ನಂತರದಲ್ಲಿ ಒಂದು 3-4 ತಿಂಗಳಿಗೆ ಬೇರು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ನಂತರದಲ್ಲಿ ಸ್ವಲ್ಪ ಪಾಕೆಟ್ ಅಲ್ಲಿ ಇತ್ತು, ಹೈ ರಿಲೇಟಿವ್ ಹ್ಯೂಮಿಡಿಟಿ ಅಲ್ಲಿ ಇತ್ತು, ಸೆಕೆಯಲ್ಲಿ ಇತ್ತಲ್ವಾ, ಅದನ್ನ ಮಾಡಬೇಕು. ತೆಗೆದು ಬಿಟ್ಟು ನರ್ಸರಿ ಪೆಂಡಾಲು ಹೀಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮಾಮೂಲು ಆರೈಕೆ, ಅಲ್ಲಿ ಬೇಕಾದ್ರೆ ಸ್ವಲ್ಪ ಸಗಣಿ ನೀರನ್ನ ತಿಳಿಯಾಗಿ ಕೊಡಬಹುದು. ಇದೆಲ್ಲಾ ಕೆಲಸಗಳಾಗೋಷ್ಟೊತ್ತಿಗೆ ಒಂದು 5-6 ತಿಂಗಳು ಆಗುತ್ತೆ. ಜೊತೆಗೆ ನಮ್ಮ 3 ಜೋಡಿ ಎಲೆ ಸಮೇತ ಕಾಫಿ ಸಸಿ ತೋಟದಲ್ಲಿ ಹಾಕ್ಲಿಕ್ಕೆ ರೆಡಿ ಆಗಿರುತ್ತೆ. ಅದನ್ನೆಲ್ಲ ನಾವು ಪ್ಲಾಂಟಿಂಗ್ ಮಾಡ್ಲಿಕ್ಕೆ ಸೂಕ್ತ ಸಮಯ ಅಂತಂದ್ರೆ ಮುಂಗಾರು ಮಳೆ ಬಿಡ್ತಾ ಬರ್ತಾ ಇರ್ಲಿಕ್ಕೆ ಆಗಸ್ಟ್ ತಿಂಗಳಿಂದ ಮೇನ್ ತೋಟಗಳಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬಹುದು. ಇದು ಪದ್ಧತಿ. ಮಳೆ ಸ್ವಲ್ಪ ಕಡಿಮೆ ಆದಾಗೆ ಈ ಸಸಿಗಳನ್ನ ಮುಖ್ಯ ಜಮೀನಲ್ಲಿ ನಾಟಿ ಮಾಡಬಹುದು ತೋಟದಲ್ಲಿ ಅಂತೀರಿ? ಹೌದು, ಈಗ ಕಂಬ ಚಿಗುರುಗಳು ಅವೈಲಬಿಲಿಟಿ ಮೇಲೆ ಡಿಸೈಡ್ ಆಗುತ್ತೆ. ಉದಾಹರಣೆಗೆ ಬೇಸಿಗೆಯಲ್ಲಿ ಕಂಬ ಚಿಗುರನ್ನ ತಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾಡ್ಕೊಂಡಿದ್ರೆ ಅದು ಈಗ ಸೆಪ್ಟೆಂಬರ್ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. 6-8 ತಿಂಗಳ ಸಸಿ ಏನಿರುತ್ತೆ ಅದು ಮೇನ್ ತೋಟಗಳಲ್ಲಿ ಹಾಕ್ಲಿಕ್ಕೆ ಸರಿಯಾಗಿರುತ್ತೆ. ಕೆಲವರು ನೀರಿನ ಸವಲತ್ತು ಇದ್ದವರು ಅಥವಾ ಸಾಧಾರಣಕ್ಕಿಂತ ಕಡಿಮೆ ಮಳೆ 10 ಇಂಚ್ ಅಷ್ಟು ಒಳಗಡೆ ಬರೋಂತ ಮಳೆ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಖಾತ್ರಿ ಇದ್ರೆ ಅವರು ಈಗ ಜೂನ್ಗೂ ಹಾಕ್ಬಹುದು, ಮಳೆ ಟೈಮ್ಗೂ ಹಾಕ್ಬಹುದು. ಬಟ್ ತುಂಬಾ ಹೆವಿ ರೈನ್ಫಾಲ್ ಆಗುವಂತ ಕೆಲವು ಜಾಗಗಳಲ್ಲಿ ಏನಾಗುತ್ತಂದ್ರೆ ಈ ಸಸಿ ಇನ್ನು ಟೆಂಡರ್ ಇರೋದ್ರಿಂದ ಸ್ವಲ್ಪ ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಬದುಕುಳಿಯುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಸೊ ಅದಕ್ಕೆ ನಾವು ಅಂಥವ್ರಿಗೆ ಇದನ್ನ ಫ್ಲಾಗ್ ಎಂಡ್ ಆಫ್ ದಿ ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಕಡಿಮೆ ಆಗ್ತಾ ಬಂದಾಗ ಹಾಕ್ಲಿಕ್ಕೆ ಶಿಫಾರಸು ಮಾಡ್ತೀವಿ. ಅಂದ್ರೆ ಈ ಸಸಿಗಳನ್ನ ನೆಡುವಂತ ಕ್ರಮ ಹೇಗೆ ಅಂತೀರಿ? ಈ ಸಸಿಗೂ ಮತ್ತೆ ಬೀಜಿಂದ ಮಾಡಿರೋ ಸಸಿಗೆ ನೆಡೋ ಪದ್ಧತಿಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ಪ್ರಿಫರಬಲಿ ನಾವೇನ್ ಮಾಡ್ಬೇಕು ಇದಕ್ಕೆ ಅಂತಂದ್ರೆ 1-1.5 ಅಡಿ ಆಳ ಮತ್ತೆ ಅಗಲ ಮತ್ತೆ ಉದ್ದ ಅಂತ ಹೇಳ್ತೀವಿ ನಾವು ಗುಂಡಿ ಲೆಕ್ಕದಲ್ಲಿ. ಅಂದ್ರೆ 1.5 ಅಡಿ ಅಗಲ, 1.5 ಅಡಿ ಉದ್ದ, 1.5 ಅಡಿ ಆಳ. ಗುಂಡಿನ ಈ ಬೇಸಿಗೆಯಲ್ಲೇ ತೆಗೆದು ಬಿಡಬೇಕು. ಮೇ ಮತ್ತೆ ಜೂನ್ ಒಳಗಡೆ ಗುಂಡಿಗಳನ್ನ ತೆಗೆದು ಬಿಟ್ಟು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ತುಂಬಿಟ್ಟು ಮತ್ತೆ ವಾಪಸ್ ಗುಂಡಿನ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟು ಮಧ್ಯಭಾಗ ಗೊತ್ತಾಗ್ಬೇಕು ಅನ್ನೋದಕ್ಕೆ ಒಂದು ಕಡ್ಡಿನ ಹಾಕಿ ಬಿಟ್ಬಿಡ್ಬೇಕು. ಅದರಿಂದ ನಮ್ಗೇನಾಗುತ್ತೆ ಅಂದ್ರೆ ಒಳಗಡೆ ಇರುವಂತ ಹಸಿರೆಲೆ ಗೊಬ್ಬರ ಇರಬಹುದು ಅಥವಾ ಏನೋ ಕೊಡಿ ಗೊಬ್ಬರ ಇರಬಹುದು ಅಥವಾ ಸಾವಯವ ಸಿಗುತ್ತೆ ಅದನ್ನೆಲ್ಲ ಅದ್ರಲ್ಲಿ ಹಾಕಿ ತುಂಬುದರಿಂದ ಮಳೆಗಾಲ ಕಳೆಯೋಷ್ಟೊತ್ತಿಗೆ ಆಗಸ್ಟ್ ಅಷ್ಟೊತ್ತಿಗೆ ಅದು ಕೊಳತು ಅಲ್ಲಿ ಒಳ್ಳೆ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಮುಂಚೆನೆ ತೆಗೆದ್ರಂತ ಗುಂಡಿನ ಮತ್ತೆ ವಾಪಸ್ ಗುಂಡಿ 1/2 ಅಡಿ ಮುಕ್ಕಾಲಡಿ ಎಷ್ಟು ತೆಗೆದು ಅದರಲ್ಲಿ ಥಿಮೆಟ್ ಪೌಡರ್ ನ ಸ್ವಲ್ಪ ಹಾಕಿ ಮತ್ತೆ ರಾಕ್ ಫಾಸ್ಫೇಟ್ ಅಂತ ಬರುತ್ತೆ, ಸೊ ಅದು ಸರಾಸರಿ 400-500 ಗ್ರಾಂ ಒಂದು ಗುಂಡಿಗೆ ಹಾಕ್ಬಿಟ್ಟು ಮತ್ತೆ ತಿಮೆಟ್ಟು ಇದನ್ನ ಯಾಕೆ ಹಾಕ್ಬೇಕಂದ್ರೆ ಯಾರಾದ್ರೂ ಕಾರ್ಪ್ ಚಾಪರ್ಸ್ ಅಥವಾ ಈ ತರ ಹುಳುಗಳು ಏನಾದ್ರು ಬೇರ್ ಕಟ್ ಮಾಡುತ್ತೆ ಅನ್ನೋದನ್ನ ಹಾಕ್ಬಿಟ್ಟು ಸೊ ಪಾಕೆಟ್ ಓಪನ್ ಮಾಡಿ ಇಲ್ಲಿ ಒಂದು ಬೀಜದಲ್ಲಿ ಏನ್ ಖಾತ್ರಿ ಮಾಡ್ಕೊಳ್ತೀವಿ ಅಂದ್ರೆ ಟ್ಯಾಪ್ ರೂಟ್ ಅಂತ ಹೇಳ್ತೀವಿ, ತಾಯಿ ಬೇರು ಅಂತ ಏನ್ ಹೇಳ್ತೀವಿ. ಸೊ ಅದು ಬೀಜದಿಂದ ಮಾಡಿದಾಗ ಮಾತ್ರ ಇರುತ್ತೆ. ಬಟ್ ಇಲ್ಲಿ ಕಂಬಚಿಗರಿಂದ ಗಿಡ ಮಾಡಿದಾಗ ಅಲ್ಲಿ ತಾಯಿ ಬೇರು ಅಂತ ಬೇರೆ ಯಾವ ಸಪರೇಟ್ ಬೇರೆ ಇರೋದಿಲ್ಲ, ಬಟ್ ಅಲ್ಲ ಗುಚ್ಛೆ ಬೇರೆ ಇರುತ್ತೆ. ಅದನ್ನು ಖಾತ್ರಿ ಮಾಡ್ಕೋಬೇಕು. ಇಲ್ಲಿ ಬೀಜದಿಂದ ಮಾಡಿದಾಗ ಆ ತಾಯಿ ಬೇರು ನೇರ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಖಾತ್ರಿ ಮಾಡ್ಕೊಂಡು ಪಾಕೆಟ್ ಕೆಳಗಡೆ ಓಪನ್ ಮಾಡಿ ಅದನ್ನ ನೆಡಬೇಕು ಆ ಸಾಯಿಲ್ ಬಾಲ್ ಸಮೇತ. ಸೊ ಇಲ್ಲಿ ಏನಾಗುತ್ತೆ, ಇದನ್ನು ಸೇಮ್ ಅದೇ ತರಾನೇ ಆ ಬಾಲ್ ಸಮೇತನೆ ಮತ್ತೆ ವಾಪಸ್ ಗುಳಿ ತೆಗಿತೀರಲ್ಲ ಅದರಲ್ಲಿ ಇಳಿಸ್ಬಿಟ್ಟು ಮತ್ತೆ ಅದಕ್ಕೆ ಅಡ್ಡಕೋಲು ಅಂದ್ರೆ ನಾವು ಟೇಕ್ ಅಂತ ಹೇಳ್ತೀವಿ, ಅದನ್ನ ಅಡ್ಡಕೋಲು ಕೊಟ್ಟು ಮತ್ತೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗೂಡು ಕಟ್ಟಬೇಕು. ಸೊ ಯಾಕೆ ಅಂತಂದ್ರೆ ಇದು ನರ್ಸರಿಯಿಂದ ಬಂದಿರುವಂತ ಗಿಡ, ಆರೆಂಟು ತಿಂಗಳು ಗಿಡ ಇರೋದ್ರಿಂದ ಇನ್ನು ಎಷ್ಟೇ ಆಗ್ಲಿ ಟೆಂಡರ್ ಗಿಡನೇ ಇರುತ್ತೆ, ಅದು ಗಾಳಿ ಮಳೆಗೆ ತಡ್ಕೊಳ್ಳೋದಿಲ್ಲ. ಒಂದು ಅದಕ್ಕೆ ಒಂದು ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು. ಹೇಗೆ ಅಂದ್ರೆ ನಾವು ನರ್ಸರಿಯಲ್ಲಿ ಮಗು ತರ ಕಾಪಾಡಿರ್ತೀವಿ, ಮೇನ್ ತೋಟದಲ್ಲಿ ಹಾಕ್ದಾಗ್ಲೂ ಸ್ವಲ್ಪ ಒಂದು ವರ್ಷದವರೆಗೂ ಇದಕ್ಕೆ ತುಂಬಾ ಕೇರ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ತದನಂತರದಲ್ಲಿ ಇದು ಬೇರುಗಳು ನೆಲ ಕಚ್ಕೊಂಡ ಮೇಲೆ ಸೊ ಎರಡನೇ ವರ್ಷದಿಂದಾನೇ ನಿಮ್ಗೆ ಈ ಗಿಡ ಫಸಲಿಗೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇ ಒಂದು ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್. ಇದು ಈ ಬೀಜದಿಂದ ನಾವು ಅದೇ ರೋಪಸ್ಥ ಮಾಡಿದಾಗ ಏನಾಗುತ್ತೆ ಅಂದ್ರೆ ವೈವಿಧ್ಯತೆ ಜಾಸ್ತಿ ಬಂದು ಒಂದು ಗಿಡ ಇನ್ನೊಂದು ಗಿಡದ ತರ ಇರೋದಿಲ್ಲ, ಮತ್ತೆ ಇಳುವರಿನು ಒಂದು ಯೂನಿಫಾರ್ಮ್ ಬರೋದಿಲ್ಲ. ಸೊ ಬಟ್ ಇಲ್ಲಿ ಕಂಬಚಿಗಿರೋ ಗಿಡದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಒಂದು ಗಾದೆ ಇದೆಯಲ್ಲ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಯಾವ ತಾಯಿ ಗಿಡದಿಂದ ಕಂಬಚಿಗಿರನ್ನ ಆಯ್ಕೆ ಮಾಡ್ಕೊಂಡಿರ್ತೀವೋ ಅದರಲ್ಲಿರುವಂತ ನೂರಕ್ಕೆ ನೂರು ಗುಣಗಳು ನಮ್ಮ ಈ ಹೊಸ ಗಿಡದಲ್ಲಿ ಇರುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಉದಾಹರಣೆಗೆ ಅದು ಒಂದು 20 kg ಇಳುವರಿ ಕೊಡುವಂತ ಗಿಡ ಆದ್ರೆ ಪ್ರೌಢಾವಸ್ಥೆಯಲ್ಲಿ ಇದನ್ನು 20-25 kg ಕೊಡುತ್ತೆ ಅಂತ. ಅವಾಗ ನಮ್ಗೇನಾಗುತ್ತೆ, ಈಗ ಮೇನ್ ರೋಬಸ್ಟಾದಲ್ಲಿ ಈ ಸಮಸ್ಯೆಗಳು ಎಲ್ಲಿದೆ ಅಂತಂದ್ರೆ, ಎಕರೆಯಲ್ಲಿ ಒಂದು 500 ಗಿಡ ಇದೆ ಅಂತ ತಿಳ್ಕೊಂಡಾಗ 500 ಗಿಡನು 500 ತರ ಇರುತ್ತೆ. ವೈವಿಧ್ಯತೆ ಜಾಸ್ತಿ ಬಿಕಾಸ್ ಇದು ಪರಕೀಯ ಪರಾಗಸ್ಪರ್ಶ ಆಗುತ್ತೆ. ವೈವಿಧ್ಯತೆ ಜಾಸ್ತಿ ಇರೋದ್ರಿಂದ ನಮ್ಗೆ ಯೂನಿಫಾರ್ಮ್ ಇಳುವರಿ ಬರೋದಿಲ್ಲ. ಆ ಯೂನಿಫಾರ್ಮ್ ಇಳುವರಿ ಬರ್ಬೇಕಂದ್ರೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ನಿರ್ಲಿಂಗ ವಂಶಾಭಿವೃದ್ಧಿ. ಹೌದು, ಅವಾಗ ಏನಾಗುತ್ತೆ ಅಂತಂದ್ರೆ 500 ಗಿಡ ನಾನು ಒಂದ್ ಎಕರೆಲ್ಲಿ ಹಾಕಿದೀನಿ ಅಂದ್ರೆ 500 ಗಿಡನು ಆದಷ್ಟು ಒಂದೇ ತರ ಇರುತ್ತೆ. ಒಂದೇ ತರ ಅಂದ್ರೆ ಒಂದೇ ಕಮ್ಮಚಿಗರಿಂದ ಇರೋದಿಲ್ಲ ಅದು, ಬಟ್ ಯಾವ ಕಮ್ಮಚಿಗರಿಂದ ತಗೊಂಡಿರ್ತೀವೋ ಆ ಗುಣಗಳಿರುತ್ತೆ ಅದರಲ್ಲಿ. ಅದಕ್ಕೆ ಕಾಫಿ ಮಂಡಳಿಯಲ್ಲಿ ನಮ್ಮ ವಿಜ್ಞಾನಿಗಳು ಕೊಡಗು ಜಿಲ್ಲೆಯಾದ್ಯಂತ ಒಳ್ಳೆ ತೋಟಗಳನ್ನೆಲ್ಲ ಓಡಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಂಬಚಿಗರನ್ನ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೀಸನ್ ನಲ್ಲಿ ನಮ್ಮ ವಿಜ್ಞಾನಿಗಳು ಅಲ್ಲಿಗೆ ಹೋಗಿ ಆ ಕಂಬ ಚಿಗರನ್ನ ಅಲ್ಲಿ ನಾವು ಬೇರೆ ಬೇರೆ ತೋಟಗಳ ಒಂದು ತೋಟದಿಂದ 4 ಗಿಡ, ಇನ್ನೊಂದು ತೋಟದಿಂದ 2 ಗಿಡ, ಇನ್ನೊಂದು ತೋಟದಿಂದ 1 ಗಿಡ ಮಾರ್ಕ್ ಮಾಡಿರ್ತೀವಲ್ಲ, ಸೊ ಅಲ್ಲಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ನಾವು ಸಕ್ಕರತ್ನ. ಅದರಲ್ಲಿ ನಾವು ಉತ್ತರ ಕೊಡಗು ಮತ್ತೆ ದಕ್ಷಿಣ ಕೊಡಗು ಅಂತ ಎರಡು ಭಾಗಗಳನ್ನ ಮಾಡ್ಕೊಂಡಿದೀವಿ ಕೊಡಗುವಲ್ಲಿ. ಉತ್ತರ ಕೊಡಗುಗೆ ಸೋಮಾರಪೇಟೆ, ಮಡಿಕೇರಿ ಮತ್ತೆ ಕುಶಾಲನಗರ ಕಡೆಯಿಂದ ಬಂದಿರೋದೆಲ್ಲ ನಾವು ಕಾಫಿ ಸಂಶೋಧನಾ ಉಪಕೇಂದ್ರ ಚೆಟ್ಟಳ್ಳಿಯಲ್ಲಿ ಈ ಕೆಲಸನ ಮಾಡ್ತೀವಿ. ಈ ದಕ್ಷಿಣ ಕೊಡಗುಗೆ ಬಂದ್ರೆ ವಿರಾಜಪೇಟೆ ಮತ್ತೆ ಶ್ರೀಮಂಗಲ ಮತ್ತೆ ಪೊನ್ನಂಪೇಟೆ, ಇಲ್ಲಿ ಸಕ್ಕರೆಗಳನ್ನ ನಾವು 60 ಕ್ಲೂ ಕಾಫಿ ಬೋರ್ಡ್ ಗೋಣಿಕೊಪ್ಪದಲ್ಲಿ ತಯಾರು ಮಾಡ್ತೀವಿ. ಹಾಗಾಗ್ಬಿಟ್ಟು ಉತ್ತರ ಕೊಡಗು ಬೆಳೆಗಾರರ ಮಿತ್ರರು ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರದಿಂದ ಈ ಗಿಡಗಳನ್ನ ಪಡ್ಕೋಬಹುದು. ಸೊ ದಕ್ಷಿಣ ಕೊಡಗು ಬೆಳೆಗಾರರು ನಮ್ಮ 60 ಕ್ಲೂ ಕಾಫಿ ಬೋರ್ಡ್ ಇಂದ ಪಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಗಿಡಗಳಿಗೆ ಗೊಬ್ಬರ ಏನೇನ್ ಕೊಡ್ಬೇಕಾಗತ್ತೆ? ನರ್ಸರಿ ಲೆವೆಲ್ ಅಲ್ಲಿ ಯಾವುದೇ ತರ ಶಿಫಾರಸು ಗೊಬ್ಬರನ ಮಾಡೋದಿಲ್ಲ. ಅಲ್ಲಿ ನಿಮ್ ಸಗಣಿ ತಿಳಿ ನೀರು ಕೊಡಬಹುದು ಅಥವಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಮೋನಿಯಂ ಫಾಸ್ಫೇಟ್ ಅನ್ನ ಕೊಡಬಹುದು. ಇವೆರಡು ಬಿಟ್ಟು ಡೈರೆಕ್ಟ್ ಕೆಲವರು ಯೂರಿಯಾ ಹಾಕಿ ಹೋಗ್ತಾರೆ ಅಂದ್ರೆ ಅದತ್ರ ನೀವು ಯೂರಿಯಾ ಕೊಡಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬಂದಿದೆ. ಸೊ ಅದನ್ನ ತುಂಬಾ ತಿಣಿ ಮಾಡಿ, ಎಷ್ಟು ತಿಳಿ ಅಂತಂದ್ರೆ ಅದರ ಅಂಶ ತುಂಬಾ ಕಡಿಮೆ ಮಾಡಿ ಬಿಟ್ಟರೆ ಸ್ವಲ್ಪ ಗುಟುಕು ಪ್ರಮಾಣದಲ್ಲಿ ನರ್ಸರಿ ಲೆವೆಲ್ ಅಲ್ಲಿ ಕೊಡಬಹುದು. ನಾಟಿ ಮಾಡಿದಾಗ ನಮ್ಮ ಕಾಫಿ ಮಂಡಳಿಯಿಂದಾನೇ ಶಿಫಾರಸು ಮಾಡುವಂತ ಗಿಡದ ಆಯಸ್ ಮೇಲೆ ಮೊದಲನೇ ವರ್ಷಕ್ಕೆ ಬೇರೆ ಪಟ್ಟಿ ಇದೆ, ಎರಡನೇ ವರ್ಷಕ್ಕಿದೆ, ಮೂರನೇ ವರ್ಷ ಈ ತರ ನಾವು ನಮ್ಮ ಕಾಫಿ ಮಂಡಳಿಯಲ್ಲಿ ಹೊಸ ಗಿಡ ನೆಟ್ಟಿದೀವಿ ಅದಕ್ಕೆ ಶಿಫಾರಸು ಕೊಡಿ ಅಂತಂದ್ರೆ ರೈತರಿಗೆ ನಾವು ಮನೆ ಬಾಗಿಲಿಗೆ ಆ ಗೊಬ್ಬರದ ಡೀಟೇಲ್ಸ್ ನೆಲ್ಲ ಕಳಿಸ್ತೀವಿ. ಸೊ ಬೇರೆ ಬೆಳೆಗಳಲ್ಲಿ ಇದ್ದಂಗೆ ನಾವು ಕಾಮನ್ ಆಗಿ ಗೊಬ್ಬರಗಳನ್ನ ಹಾಕೋದಿಲ್ಲ ಕಾಫಿಯಲ್ಲಿ. ಗಿಡಕ್ಕೆ ಅವಶ್ಯಕತೆ ಎಷ್ಟಿದೆ ಮತ್ತೆ ನಿಮ್ಮ ಮಣ್ಣಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟಾಶ್ ಎಷ್ಟು ಅವೈಲಬಲ್ ಇದೆ ಮತ್ತು ಎಷ್ಟು ಕಡಿಮೆ ಇದೆ ಅಷ್ಟನ್ನ ಮಾತ್ರ ನಾವು ಕೊಡ್ತೀವಿ. ಇದು ಇಂಡಿವಿಜುವಲ್ ಸರ್. ಇದು ಮತ್ತೆ ಈ ಕಂಬ ಚಿಗುರಿನ ಸಸಿಗಳನ್ನ ರೈತ ಬಾಂಧವರು ಪಡ್ಕೋಬೇಕು ಅಂದ್ರೆ ಕಾಫಿ ಮಂಡಳಿ ಜೊತೆಯಲ್ಲಿ ಮೊದಲೇ ನೋಂದಾಯಿಸ್ಕೋಬೇಕಾಗುತ್ತೆ. ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಅರ್ಜಿಗಳನ್ನ ಕೊಡಬೇಕು. ಅರ್ಜಿ ಕೊಡ್ಲಿಕ್ಕೆ ಯಾವ್ದೇ ತರ ಡಾಕ್ಯುಮೆಂಟ್ಸ್ ನಾವು ಕೇಳೋದಿಲ್ಲ. ಒಬ್ಬ ಬೆಳೆಗಾರರಾಗಿದ್ರೆ ಸಾಕು. ನಮ್ಮ ಎರಡು ಸಂಶೋಧನಾ ಕೇಂದ್ರಗಳಲ್ಲಿ ಉಪನಿರ್ದೇಶಕರು ಕಚೇರಿಗಳಿದಾವೆ. ಉಪನಿರ್ದೇಶಕರು ಕಾಫಿ ಸಂಶೋಧನಾ ಉಪಕೇಂದ್ರ ಚೆಟ್ಟಳ್ಳಿ ಹೆಸರಲ್ಲಿ ಅಥವಾ ಉಪನಿರ್ದೇಶಕರು ಕಾಫಿ ಮಂಡಳಿ 60 ಕ್ಲೂ ಗೋಣಿಕೊಪ್ಪ ಹೆಸರಲ್ಲಿ ಒಂದು ಅರ್ಜಿನ ಕೊಡಬೇಕಾಗುತ್ತೆ. ತಮ್ಗೆ ಎಷ್ಟು ಗಿಡಗಳು ಬೇಕು ಅಂತ ಅಂತ ತಾವು ರಿಕ್ವೆಸ್ಟ್ ಮಾಡಿದ್ರೆ ಗಿಡಗಳ ಸಂಖ್ಯೆ ನಾವು ಇಲ್ಲಿ ಉತ್ಪತ್ತಿ ಮಾಡಿದ್ರ ಮೇಲೆ ಮತ್ತೆ ನಮ್ಗೆ ಎಷ್ಟು ಎಣ್ಣೆಂಡ್ ಬಂದಿದೆ ಅದ್ರ ಮೇಲೆ ನಾವು ಅವರಿಗೆ 20 ರೂಪಾಯಿಗೆ ಒಂದು ಗಿಡದ ತರ ಸಪ್ಲೈನ ಕೊಡ್ತೀವಿ ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಕಂಬ ಚಿಗುರಿನಿಂದ ತಯಾರು ಮಾಡಿದಂತ ಈ ಕಾಫಿ ಸಸಿಗಳ ಬಗ್ಗೆ, ಅವುಗಳ ಆರೈಕೆ ಬಗ್ಗೆ, ಅವುಗಳನ್ನ ತೋಟದಲ್ಲಿ ನೆಡೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ DS ಮುಖಾರಿಬ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9484588345. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484588345. ತುಂಬಾ ಸಂತೋಷ ಡಾಕ್ಟರ್ ಮುಖಾರಿಬ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿಯಲ್ಲಿ ಕಂಬ ಚಿಗುರಿನಿಂದ ತಯಾರು ಮಾಡಿದಂತ ಸಸಿಗಳ ಮಹತ್ವ, ಅದರಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಂಬ ಚಿಗುರಿನಿಂದ ಕಾಫಿ ಸಸಿಗಳ ತಯಾರಿಕೆ ಮತ್ತು ನಾಟಿ ಕುರಿತು ಡಾಕ್ಟರ್ ಡಿಎಸ್ ಮುಖಾರಿಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ನಾಳಿನ ಕೃಷಿರಂಗದಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ, ನಂತರ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಕೆಜಿ ವಿಜಯಲಕ್ಷ್ಮಿ ಅವರೊಡನೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ಸಮಯ 7:21:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚುಂಪೆ. ಸುದ್ದಿ ಚುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಇಂದು ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ನಿರ್ವಹಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಸ್ಮಾರಕ ಭವನಕ್ಕೆ ಹೆಚ್ಚು ಹೆಚ್ಚು ಸಾರ್ವಜನಿಕರು ಬರುವಂಗೆ ಆಕೆ ಜಿಲ್ಲೆನ ಮುಖ್ಯ ಪ್ರವಾಸಿ ಜಾಗೆಗಳಲ್ಲಿ ಬಾರ್ಕೋಡ್ ಸ್ಕ್ಯಾನರ್ ಫಲಕ ಇಡುವಂಗೆ ಮತ್ತೆ ವಾರದ ಎಲ್ಲಾ ದಿನಗ ಸ್ಮಾರಕ ಭವನ ತೆರೆದಿಡಿಕೆ ಜಿಲ್ಲಾಧಿಕಾರಿಗೆ ಸಲಹೆ ಮಾಡಿದ್ರು. ಹಂಗೆ ಹೂತೋಟ ನೀರಿನ ಅನುಕೂಲ ಮಾಡಿಕೊಡಿಕೆ ಸಂಬಂಧಪಟ್ಟ ಇಲಾಖೆಯವಕ್ಕೆ ಜಿಲ್ಲಾಧಿಕಾರಿಗೆ ಹೇಳ್ದು. ಹಂಗೆ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಭವನದ ಕೆಲಸನ ಬೇಗ ಮುಗಿಸಿಕೆ ಲೋಕೋಪಯೋಗಿ ಇಲಾಖೆನ ಇಂಜಿನಿಯರ್ನವಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಕೊಡಗು ಜಿಲ್ಲೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ನಾಳ್ದು 5ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ವಿಶ್ವ ಪರಿಸರ ದಿನಾಚರಣೆನ ಬಗ್ಗೆಲಿ ಗಿಡ ನಡುವ ಮತ್ತೆ ಪ್ರಶಸ್ತಿ ಪ್ರದಾನ ಜಂಬರ ಹೊಸ ನ್ಯಾಯಾಲಯದ ಆವರಣದಲ್ಲಿ ನಡೆಯಕುಟ್ಟು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರು ಹಂಗೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಡಿಟಿ ಪುಟ್ಟರಂಗಸ್ವಾಮಿನವು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಕಿದ್ದು ಬೇರೆ ಬೇರೆ ಇಲಾಖೆನ ಅಧಿಕಾರಿಗಳ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಕೊಡಗು ಜಿಲ್ಲೆಯಲ್ಲಿ ಈ ಹಿಂದಿನ ವರ್ಷಗಳಲ್ಲಿ ಭಾರೀ ಮಳೆಯಿಂದಾಗಿ ಬೇಕಾದಷ್ಟು ಹಾನಿಯಾಗಿದ್ದು ಆಗುವ ಅನಾಹುತಗಳನ್ನ ತಪ್ಪಿಸಿಕೆ ಅಧಿಕಾರಿಗೆ ಅಗತ್ಯ ಮುನ್ನೆಚ್ಚರಿಕೆ ತಕೊಳಕುಂತ ಶಾಸಕ ಡಾಕ್ಟರ್ ಮಂತರ್ ಗೌಡನವು ಹೇಳೋಳು. ಸೋಮಾರ್ಪೇಟೆನ ತಾಲೂಕು ಪಂಚಾಯಿತಿ ಸಭಾಬಾಡಿಲಿ ಮುಂಗಾರು ಪೂರ್ವ ಎಚ್ಚರಿಕೆನ ಬಗೆಯಲ್ಲಿ ನಡೆದ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಸದ್ಯಲೇ ಮಳೆ ಶುರುವಾಗಿದ್ದು ಪ್ರತಿಯೊಂದು ಇಲಾಖೆನ ಅಧಿಕಾರಿಗೆ ಮುಂದೇನೆ ಎಚ್ಚರಿಕೆ ತಕೊಂಡು ಕೆಲಸ ಮಾಡಕು. ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಹಾನಿಯಾವ ಮುನ್ಸೂಚನೆ ಇರುವ ಜಾಗೆಗಳ ಹತ್ರ ಕಾಳಜಿ ಕೇಂದ್ರ ಶುರು ಮಾಡಕು. ಮನೆ ಇದ್ದವಕ್ಕೆ ಮನೆ ಕೊಡುದು ಸರಿಯಲ್ಲ, ಇಲ್ಲದವಕ್ಕೆ ಕೊಡಕು. ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗ ಸೌಲಭ್ಯಗಳಿಂದ ವಂಚಿತರಾಕೆ ಆಗದು. ಇದರಲ್ಲಿ ತಡ ಮಾಡುದು ಸರಿಯಲ್ಲ ಅಂತ ಹೇಳಿದ ಶಾಸಕರು ಕಸ ವಿಲೇವಾರಿ, ಕುಡಿಯುವ ನೀರು, ರಸಗೊಬ್ಬರದ ಸಮಸ್ಯೆ, ಕರೆಂಟ್ ಸಮಸ್ಯೆಗಳ ಬಗ್ಗೆಲಿ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಸರಿಯಾಗಿ ನಿರ್ವಹಣೆ ಮಾಡಿಕೆ ಆದೇಶ ಕೊಟ್ಟು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆಗಿ ನೇಮಕ ಆಗಿರುವ ಸಂಪುಟ ದರ್ಜೆ ಸಚಿವ ಸ್ಥಾನ ಪಡ್ಕೊಂಡಿರುವ ಎಎಸ್ ಪೊನ್ನಣ್ಣನವರನ್ನ ಕೊಡವ ರೈಡರ್ಸ್ ಕ್ಲಬ್ನ ಮುಖ್ಯ ಪಟ್ಟವು ಭೇಟಿ ಮಾಡಿ ಅಭಿನಂದನೆ ಹೇಳಿ ಕೊಡಗು ಜಿಲ್ಲೆನ ಬಹಳ ದಿನದ ಬೇಡಿಕೆ ಆಗಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದಷ್ಟು ಬೇಗ ಶುರು ಮಾಡುವ ಬೇಡಿಕೆ ಒಪ್ಪಿಸಿದೆ. 2022-23 ಸಾಲಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡ್ಕೊಂಡ ಕರಿಕೆ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನ ಶಾಲಿನ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆ ಕೊಡಗು ಜಿಲ್ಲಾ ಪಂಚಾಯತ್ ಹಂಗೆ ಶಾಲಾಭಿವೃದ್ಧಿ ಸಮಿತಿನ ಕಡೆಯಿಂದ ಸನ್ಮಾನ ಮಾಡಿ ಅಭಿನಂದಿಸಿದೆ. ಶಾಲಿನ ಸಭಾವಾಡಿಲಿ ನಡೆದ ಕಾರ್ಯಕ್ರಮದಲ್ಲಿ 595 ಅಂಕಗಳನ್ನ ಪಡ್ಕೊಂಡ ಕೆಎಂ ನಿನ್ನಿಮೋಳು, 564 ಅಂಕ ಪಡ್ಕೊಂಡ ಕೆವಿ ಜೋತ್ಸ್ನ, 568 ಅಂಕಗಳನ್ನ ಪಡ್ಕೊಂಡ ಕೆಆರ್ ಗೌತಮಿ, 548 ಅಂಕ ಪಡ್ಕೊಂಡ ಎಂಆರ್ ಗೋಪಿಕಾ ಸೇರಿದಂಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದೋ. ಕಾರ್ಯಕ್ರಮದಲ್ಲಿ ಕರಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂಗೆ ಉಪಾಧ್ಯಕ್ಷರು, ಎಸ್ಡಿಎಂಸಿ ಸದಸ್ಯರು, ಪೋಷಕರು ಹಾಜರಿದ್ದೋ. 10 HP ಜಾಸ್ತಿ ಕರೆಂಟ್ ಸಂಪರ್ಕ ತಕೊಂಡಿರುವ ಕಾಫಿ ಬೆಳೆಗಾರರು ಕರೆಂಟ್ ಕಂದಾಯ ಕಟ್ಟಿಕೆ ಬಾಕಿ ಇದ್ದರೆ ಕರೆಂಟ್ ಕಟ್ ಮಾಡಿಕೆ ಸೂಚನೆ ಕೊಟ್ಟಿದ್ದು, ಕಂದಾಯ ಬಾಕಿ ಉಳಿಸಿಕೊಂಡಿರುವ ಕಾಫಿ ಬೆಳೆಗಾರರು ಮುಂದಿನ 1 ವಾರದೊಳಗೆ ಪೂರ್ತಿ ಬಾಕಿನ ಹತ್ತಿರದ ಚಾಮುಂಡೇಶ್ವರಿ ವಿದ್ಯುತ್ ಸಂಸ್ಥೆ ನಿಗಮ ನಿಯಮಿತ ಈ ಶಾಖೆಗೆ ಕಂದಾಯ ಕಟ್ಟಿಕೆ ಕೇಳಿಕೊಂಡಳು. ಸರಿಯಾದ ಸಮಯದಲ್ಲಿ ಬಾಕಿ ಕಟ್ಟದಿದ್ದರೆ ಕ್ಲಬ್ಬಿಂಗ್ ನೋಟಿಸ್ ಕೊಟ್ಟಿರುವ ವಿದ್ಯುತ್ ಸ್ಥಾವರಗಳನ್ನ ಕರೆಂಟ್ ಸಪ್ಲೈ ನಿಲ್ಲಿಸುವೆ, ಇದಕ್ಕೆ ಸಾರ್ವಜನಿಕರು ಅವಕಾಶ ಕೊಡಿಕೆ ಆಗದು ಬಾಕಿ ಕಟ್ಟೋಕು ಅಂತ ಸೆಸ್ಕ್ ಇಂಜಿನಿಯರ್ ಅನಿತಾ ಬಾಯಿನವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜಪೇಟೆ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ, ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್ ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಮೊಬೈಲ್ 9448019615. ನಿಧನ ಸುದ್ದಿ. ಗಾಳಿಬೀಡು ಗ್ರಾಮತರ ಬಾಳಂಜಿರ ನಂಜುಂಡ ಅಯ್ಯಂಗ ಇಂದು ಮರಣಪಟ್ಟಿದ್ದು. 68 ಬೈತರ ಬಾಳಂಜಿರ ನಂಜುಂಡ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 1:30 ಗಾಳಿಬೀಡರ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ದಿವಂಗತ ನಾರಾಯಣ ಅವರ ಪತ್ನಿ ನಾಯರ್ ದೇವಕಿ ಅವರು ಇಂದು ನಿಧನರಾದರು. 98 ವರ್ಷದ ನಾಯರ್ ದೇವಕಿ ಅವರ ಅಂತ್ಯಕ್ರಿಯೆ ಅವರ ಮಗ ಹರಿದಾಸ್ ಅವರ ಮನೆಯಲ್ಲಿ ನಾಳೆ ಮಧ್ಯಾಹ್ನ 1:00 ಒಳಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಜಂಡು ತಿಮ್ಮಯ್ಯ ಸ್ಮಾರಕ ಭವನ ನಿರ್ವಹಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಎಂಡಕೊರುವು ಕಾರಿಕೆಯಲ್ಲಿ ಇಂದು ಮಡಿಕೇರಿಯ ಜಂಡು ತಿಮ್ಮಯ್ಯ ಸ್ಮಾರಕ ಭವನದ ನಡೆದತ್ತು. ಇದತ್ತು ತಕ್ಕ ಬರಂದ ಅವು ಜಂಡು ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಅರಕಣಕಲು ಸಾರ್ವಜನಿಕಂಗ ಬಪ್ಪನಿಕೆ ಮಾಡುವಕ್ಕ ಜಿಲ್ಲೆರ ಪ್ರವಾಸಿ ಜಾಗತ್ತು ಬಾರ್ಕೋಡ್ ಸ್ಕ್ಯಾನರ್ ಪಲಗತ್ತಿನ ರಾಜಸೀಟ್ ರಾಜಂಗಡ ಗದ್ದುಗೆ ನಗರತ್ರ ಕೋಟೆ ಓಂಕಾರೇಶ್ವರ ತೀರಿಕೆ ನಿಸರ್ಗಧಾಮ ದುಬಾರೆ ಇನ್ನತ ಜಾಗತ್ತು ಬೆಪ್ಪನಕ್ಕೆ ಅನ್ನನೆ ಇದಂಗ ಪ್ರವಾಸೋದ್ಯಮ ಇಲಾಖೆಯಿಂದ ಪಣ ಕೊಡಪಕ್ಕ ಈ ಸಂಬಂಧ ಅಂದಾಜು ಪಟ್ಟಿಲು ಇಡುವುದಾಯಿತು ನಿರ್ಮಿತಿ ಕೇಂದ್ರತ್ರ ಇಂಜಿನಿಯರ್ಸ್ಗೆ ಅವು ಅಣ್ಣಚಿ. ಜಿಲ್ಲೆಗೆ ಅರಕಣಕಲು ಪ್ರವಾಸಿಯ ಬಂದಂಡು ಉಂಡು ಆನಗುಂಡು ವಾರತ್ರ ಎಲ್ಲ ದಿನ ಸ್ಮಾರಕ ಭವನ ತೊರಪನಕ್ಕೆ ಆಂಡು ಭವನತ್ತು ಬೋರೆ ಬೋರೆ ತರತರ ಪೂಗಿಡ ನಡ್ಕೊಂಡು ಇಂಗ್ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಂಗ ಬೋಂಡಿಯನ್ನು ಸಾಕರ ಕೊಡಪನಕ್ಕೆ ಅವು ಸೂಚನೆ ಕೊಡ್ತತ್ತು. ಸಭೆಯಲ್ಲಿ ಪೌರಾಯುಕ್ತ ವಿಜಯ್, ಲೋಕೋಪಯೋಗಿ ಕಾರ್ಯಪಾಲಕ ಇಂಜಿನಿಯರ್ ಸಿದ್ದೇಗೌಡ ಕುಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಂಜ ಪುದಿಯದಾಯಿತು ಶಾಸಕ ಆಯ್ತು ಆಯ್ಕೆ ಆಯಿತುಳ್ಳು ಮುಖ್ಯಮಂತ್ರಿ ಅಯಿಂಡ ಕಾನೂನು ಸಲಹೆಗಾರ ಸಂಪುಟ ದರ್ಜೆ ಸಚಿವ ಸ್ಥಾನ ಪಡೆದಂಡ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಆಯಂಗಳ ಕೊಡವ ರೈಡರ್ಸ್ ಕ್ಲಬ್ರ ಮುಖ್ಯಪಟ್ಟವು ಪೂಜೊಪ್ಪೆ ಕೊಡುತ್ತಿತ್ತು ಅಭಿನಂದನೆ ಎಣ್ಣಚಿ ಅಲ್ಲಿಂಜಾವು ಕೊಡಗು ಜಿಲ್ಲೆಲು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಬೆರಿಯ ತೊರ್ಪನಕ್ಕೆ ಪಿನ್ನ ಕಾಫಿ ನೆಲ್ಲು ನಲ್ಲಮಳೂರ ಬೆಂಬಲ ಬೆಲೆ ಘೋಷಣೆ ಮಾಡುವಕ್ಕೆ ಸರ್ಕಾರಕ್ಕೆ ಹೋರಾಟ ಮಾಡುವನಕ್ಕೆ ಕಟ್ಟಂಡತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ್ನನಕ್ಕೆ ಬೋರೆ ಸಂಘ ಸಂಸ್ಥೆರ ಕೂಡುಕೂಟತ್ತು ಇದೇ ಅಂಜಾಂಗ ಪೊಲಕ 10 ಗಂಟೆಗೆ ವಿಶ್ವ ಪರಿಸರ ನಾಳೆರ ಮೀದ ಗಿಡ ನಡುಪ ಪಿನ್ನ